ಕೆಲಸ ಎಲ್ರಿಗೂ ಇರುತ್ತೆ ಸರ್, ಬಟ್ ಅದರಲ್ಲಿರುವ ಆಸಕ್ತಿ ಅದಕ್ಕೆ ತೊಡಗಿಸಿಕೊಳ್ಳೋರು ಎಷ್ಟು ಬೆಳೆ ಅಡಿಕೆ ಎಷ್ಟೇ ಇರೋದು. ನಿಜ ನಿಜ ನಿಜ, ನಿಜವಾಗ್ಲೂ ಬಹಳ ಸಂತೋಷ. 125 ಜನರ ಪರಿಚಯಾತ್ಮಕ ಕೃತಿ ಅದು. ಹೌದಾ? ಕೊಡಗಿನ ಮೂಲೆ ಮೂಲೆಯಲ್ಲಿರೋರು ಇನ್ನೂ ನೂರಾರು ಜನ ಇದಾರೆ, ನೂರಾರು ಜನ ಸಾವಿರಾರು ಜನ ಇದಾರೆ. ಹೌದು. ಸುಬ್ರಹ್ಮಣ್ಯ ಅವರು, ಎಷ್ಟಾಯ್ತು ಮಳೆ ಇಲ್ಲಿವರೆಗೂ? ನಮಗಿಲ್ಲ ಸರ್, ಬಹಳ ಕಡಿಮೆ, 3 inches ಆಯ್ತು ಅಷ್ಟೇ. ಹೌದಾ? ಓಹೋ. ಹೋದ ವರ್ಷ ಇಲ್ಲಿವರೆಗೂ ಎಷ್ಟಾಗಿತ್ತು? ಇಲ್ಲ, ಹೋದ ವರ್ಷನೂ ಇಷ್ಟೇನೆ, ನಮ್ಮ ಈ ಕಡೆ ಇಷ್ಟೇನೆ ಆಗಿದ್ದು. ಬ್ರಹ್ಮಗಿರಿ ಬೆಟ್ಟ ಕಡೆ ಸ್ವಲ್ಪ ಜಾಸ್ತಿ ಆಗಿದೆ, ಮಂಜಳ್ಳಿ ಗುಟ್ಟ ಅಂತ ಅಲ್ಲೆಲ್ಲ 4-5 inches ಆಗಿದೆ ಬೆಟ್ಟದ ಕೆಳಗಡೆ. ನಮ್ ಸ್ವಲ್ಪ ಈ ಕಡೆ ಬರುತ್ತೆ, 10 kilometers. ಸುಬ್ರಹ್ಮಣ್ಯ ಅವರೇ, ICAR ಅನ್ಕೊಂಡು ಕೇಳಿದಿರಾ? ICAR, ICAR ಅದು ಕೃಷಿ ಸಂಬಂಧಪಟ್ಟಂತಹ ದೊಡ್ಡ ಸಂಸ್ಥೆ, ದೆಹಲಿಯಲ್ಲಿದೆ. ಅದೇ ಇಂಡಿಯನ್ ಸೆಂಟ್ರಲ್ ಅಗ್ರಿಕಲ್ಚರ್ ಕೋರ್ಪ್. ಸ್ವಲ್ಪ ನೋಡಿ ಇನ್ನೊಂದ್ ಸ್ವಲ್ಪ. ಇಂಡಿಯನ್ ICAR ಅಲ್ಲ, ICAR, ಇಂಡಿಯನ್ ಸೆಂಟ್ರಲ್ ಅಗ್ರಿಕಲ್ಚರ್ ರಿಸರ್ಚ್ ಸೆಂಟರ್. ಇಲ್ಲ, ಸ್ವಲ್ಪ ವ್ಯತ್ಯಾಸ ಆಗ್ತಾ ಇದೆ. ಬಹಳ ದೊಡ್ಡ ಸಂಸ್ಥೆ, ಇಡೀ ದೇಶದ ಶಿಕ್ಷಣ ಸಂಶೋಧನೆ ವಿಸ್ತರಣೆ ವಿಚಾರದಲ್ಲಿ ಗುರುತರವಾಗಿ ಕೆಲಸ ಮಾಡುವ ಸಂಸ್ಥೆ ಇದು. ಹೌದು. ಈ ಸಂಸ್ಥೆ ದೆಹಲಿಯಲ್ಲಿದೆ. ICAR ಅಂದ್ರೆ ಏನು ಅನ್ಕೊಂಡು ನಾವು ಕೇಳ್ತಾ ಇದ್ವಿ, ಉತ್ತರ ಗೊತ್ತಾಗ್ತಾರೆ ನೋಡೋಣ. ಮುಂದೆ ಅವರು ಹೇಳ್ತಾರಲ್ವಾ, ಮಾತಾಡೋಣ. ಧನ್ಯವಾದ, ನಮಸ್ಕಾರ. ಕಂಗ್ರಾಚುಲೇಷನ್. ಧನ್ಯವಾದ, ನಮಸ್ಕಾರ. ಕೇಳಿದ್ರೆ ಕೊಡಗು ಜಿಲ್ಲೆಯ ರೈತರು, ಯುವಕರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕನ್ಕೊಂಡು ನಾವು ಕೋರ್ಕೊಳ್ತಿದ್ದೀವಿ. ಸಂಪರ್ಕ ಮಾಡಲಿಕ್ಕೆ ಸಂಖ್ಯೆ 0827-22-00-006, 2-04-06. ಈ ಸಂಖ್ಯೆ ನಿಮಗಾಗಿ ಲಭ್ಯ ಇದೆ. ಕೊಡಗು ಜಿಲ್ಲೆಯ ಕೃಷಿಕರ ಅನುಭವದ ಸಂಗತಿಗಳನ್ನು ಬಿತ್ತರಿಸುವ ಕಾರ್ಯಕ್ರಮ, ಹಾಗೆ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಪಡೆಯುವ ಪ್ರಯತ್ನ ನಮ್ಮದಾಗಿದೆ ಕೃಷಿ ಸಿರಿ ಕಾರ್ಯಕ್ರಮದಲ್ಲಿ. ಮುಂದಿನ ಕರೆ. ನಮಸ್ಕಾರ, ಹೇಳಿ. ನಿಮ್ಮ ನಿಮ್ಮ ರೇಡಿಯೋ ಸದ್ದು ಕಡಿಮೆ ಮಾಡಿ. ತಮ್ಮ ಹೆಸರು? ಹಾ, ತಮ್ಮ ಹೆಸರು ಏನಂದ್ರಿ? ದೇವಯ್ಯ ಅಂತೇಳಿ. ದೇವಯ್ಯನವ್ರು ಎಲ್ಲಿಂದ ಸ್ವಾಮಿ? ಕಟ್ಟೆಮಾಡು ಸ್ವಾಮಿ. ಕಟ್ಟೆಮಾಡು, ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಕಟ್ಟೆಮಾಡು ವಿಲೇಜ್. ಏನ್ ಮಾಡ್ತೀರಿ ದೇವಯ್ಯನವ್ರೆ? ನಾವು ಕೃಷಿಕರು ಸರ್. ಎಷ್ಟೆಕರೆ ತೋಟ ಇದೆ? ಸುಮಾರು 1.5 ಎಕರೆ ಇದೆ ಸರ್ ತೋಟ. 1.5 ಎಕರೆ ತೋಟ. ಗದ್ದೆ ಇದೆಯಾ? ಗದ್ದೆ ಇದೆ ಸರ್, ಗದ್ದೆ ಎಲ್ಲ ಅಡಿಕೆ ತೋಟ ಮಾಡಿದೆ. ನೀರು ಪ್ರಭಾವ. ದನಕರುಗಳು ಎಷ್ಟಿದಾವೆ? ದನ 1-2 ಹಸ, 1 ಕರೆ ಇದೆ ಸರ್. ಮತ್ತೆ ಹಂದಿಗಳನ್ನ ಸಾಕ್ತೀರಾ ಸರ್? ಹಂದಿಗಳು ಸಾಕ್ತೀರಾ? ಹಾ, 1.5 ಎಕರೆಯಲ್ಲಿ ಜೀವನ ಮಾಡ್ತಿರಲ್ವಾ? ಇಲ್ಲ ಸರ್, ನಾನು ಕೈ ಕೆಲಸ ಮಾಡ್ತಿದ್ದೆ, ಮರ ಕೆಲಸ. ಮರ ಕೆಲಸ. ಈಗ 1-5 ವರ್ಷದಿಂದ ಸ್ಟ್ರೋಕ್ ಆಗಿ ಮನ್ಲಿದ್ದೀನಿ. ಓಹೋ, ಸ್ಟ್ರೋಕ್ ಆದ್ರೂ ಬೇರೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಆಗುತ್ತಾ ಅಥವಾ ಕಷ್ಟ ಆಗ್ತಾ ಇದೆ ತಮ್ಗೆ? ಇಲ್ಲ ಸರ್, 1 ಕಾಲು 1 ಕೈ ಕರೆಕ್ಟ್ ಆಯ್ತು, ವರ್ಕ್ ಮಾಡೋದಿಲ್ಲ. ಓಹೋ, ಕಷ್ಟ ಆಗುತ್ತಲ್ವಾ? ಹೌದು ಸರ್. ಮತ್ತೆ ಜೀವನೋಪಾಯಕ್ಕೆ ಹೇಗೆ ನಿಮ್ಮ ಮನೇಲಿ ಯಾರು ದುಡಿತಿದ್ರಿ? ಕೆಲಸ ಮಾಡ್ತಿದ್ರೆ ಮಡಿಕೇರಿಯಲ್ಲಿ, ವೈರಿಂಗ್ ಕೆಲಸ. ಓ, ಎಲೆಕ್ಟ್ರಿಕಲ್ ವೈರಿಂಗ್ ಕೆಲಸನಾ? ಹೌದು ಸರ್. ಮಗ ಏನಾದ್ರೂ ಈ ಬಗ್ಗೆ ತರಬೇತಿ ಅಥವಾ ಡಿಪ್ಲೊಮಾ ITI ಏನಾದ್ರು ಮಾಡಿದ್ರೆ? ಹೇಗೆ? ITI ಮಾಡಿದಾನೆ ಸರ್. ITI ಮಾಡಿದ್ರೆ? ಹೌದು, 5 ವರ್ಷ ಬೆಂಗಳೂರಲ್ಲಿ ಇದ್ದ ಕೆಲಸದಲ್ಲಿ. ಆಮೇಲೆ ಕೊರೋನಾ ಬಂತಲ್ಲ, ಹಾಗೆ ಈಚೆ ಬಂದ ಸರ್. ಅಂಗಡಿ ಇಟ್ಕೊಂಡಿದಾರ ಮಡಿಕೇರಿಯಲ್ಲಿ? ಅಂಗಡಿ ಏನಾದ್ರೂ ಇಟ್ಕೊಂಡಿದಾರ ಅಥವಾ ಹಾಗೆ? ಇಲ್ಲ ಸರ್, ಬೇರೆಯವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಾರೆ. ಬೇರೆಯವ್ರ ಜೊತೆ ಕೆಲ್ಸಕ್ಕೆ ಹೋಗ್ತಿದ್ರೆ? ಚೆನ್ನಾಗಿ ಕೆಲಸ ಕಲ್ತ್ಕೊಂಡು ಆಮೇಲೆ ಪ್ರತ್ಯೇಕವಾಗಿ ಮಾಡಬಹುದು ಅಥವಾ ಜೊತೆಲೆ ಕೈ ಜೋಡಿಸಿ ಕೆಲಸ ಮಾಡಬಹುದು. ಅಲ್ಲಿ ದುಡಿಮೆ ಆಗ್ತದೆ. ಮತ್ತೆ ಈ ಕಡೆ 1.5 ಎಕರೆ ತೋಟ, ಅದನ್ನೆಲ್ಲ ನೋಡ್ಕೊಳ್ಳೋರು ಮನೆಯಲ್ಲಿ? ಮನೆಯಲ್ಲಿ ಈಗ ನಾನು, ನನ್ನ ಮಿಸ್ಸಸ್, ಮತ್ತೆ ಕೆಲಸಕ್ಕೆಲ್ಲ ಹೊರಗಿನ ಜನ ಕರ್ಕೊಳ್ತೀವಿ ಸರ್. ಉಪಚಾರ ತಗೊಳ್ತಾ, ಉಪಚಾರ ತೆಗೆದುಕೊಳ್ತಾದಿರಿ ಉಪಚಾರ ಸ್ಟ್ರೋಕಿಗೆ, ಅದರಿಂದ ಪಾರಾಗ್ಲಿಕ್ಕೆ ಉಪಚಾರ ತೆಗೆದುಕೊಳ್ತಾದಿರಿ? ಗಿಡಮೂಲಿಕೆಗಳನ್ನು ಕೊಡ್ತಾರೆ, ಮತ್ತೆ ಈ ಕಡೆ ಅಲೋಪತಿ ಔಷಧಿಗಳಿದಾವೆ ಅಲ್ವಾ? ಎಲ್ಲಾ ಕಡೆ ನೋಡ್ತಾರೆ, 13 ಡಾಕ್ಟರ್ ಸರ್. 13 ವೈದ್ಯರನ್ನ ಸಂಪರ್ಕ ಮಾಡಿದರೆ. ಇಲ್ಲ, ಮೈಸೂರಲ್ಲಿ ಗೋಪಾಲ್ಗೌಡ ಸಾಂತ್ವರಿ ಅಂತ ಒಂದು ಹಾಸ್ಪಿಟಲ್ ಇತ್ತು ಸರ್, ಅಲ್ಲಿ ಔಷಧಿ ಕೊಡ್ತಾರೆ, ಇಂಗ್ಲಿಷ್ ಔಷಧಿ. ನಾ ಆರೋಸದೆಲ್ಲ ಸುಮಾರು ನೋಡಿದೆ ಸರ್, ಕೊರೆಂಗಲ್ ಇದೆ, ಹೊರಗಡೆ ಈಗೆಲ್ಲ ಹೋಗಿದ್ದೀನಿ ಸರ್, ಮಂಗಳೂರು ಇಂದೂರು ಎಲ್ಲ ಹೋಗಿದ್ದೀನಿ ಸರ್. ಎಷ್ಟು ವರ್ಷ ಆಯ್ತು ನಿಮ್ಗೆ? 5 ವರ್ಷ ಆಯ್ತು ಸರ್. 5 ವರ್ಷ ಆಯ್ತು. ಆದ್ರೆ ಎದೆಗೊಂದ್ಬೇಡಿ, ಪ್ರಯತ್ನ ಮಾಡಿ, ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ದೇವಯ್ಯನವರು, ಈಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀರಿ, ಐ ಸಿ ಎ ಆರ್ ಅಂದ್ರೆ ಏನು ಅನ್ಕೊಂಡು? ಇದು ಭಾರತದ ಕೃಷಿ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಅನೇಕ ಸಂಸ್ಥೆಗಳ ಮಾತೃ ಸಂಸ್ಥೆ ಇದು. ಶಿಕ್ಷಣ, ಸಂಶೋಧನೆ ಮತ್ತು ವಿಸ್ತರಣೆ, ಈ ಒಂದು ವಿಚಾರಗಳಲ್ಲಿ ಬಹಳ ಗುರುತರವಾಗಿ ಮಾರ್ಗದರ್ಶನ ಮಾಡಿ ಅನುದಾನವನ್ನು ಆ ಸಂಸ್ಥೆಯಿಂದ ನಮ್ಮ ಬೇರೆ ಸಂಸ್ಥೆಗಳು ಪಡ್ಕೊಳ್ತವೆ. ಏನಿದು ಐ ಸಿ ಎ ಆರ್? ಬೆಂಗಳೂರಲ್ಲ, ಡೆಲ್ಲಿಯಲ್ಲಿ. ಬೆಂಗಳೂರಿನಲ್ಲಿಲ್ಲ, ದೆಹಲಿಯಲ್ಲಿ. ದೆಹಲಿಯಲ್ಲಿ ಇರೋದು, ಗೊತ್ತಾಗ್ತಲ್ವಾ? ಇಲ್ಲ ಸರ್. ಹಾ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ಅಂತ ಅನ್ಕೊಂಡು, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಅನ್ಕೊಂಡು ಕರೀತಾರೆ. ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು. ಹೌದು, ಬಹಳ ದೊಡ್ಡ ಸಂಸ್ಥೆ. ಇದರಡಿನೇ ಇವತ್ತು ಕೃಷಿ ವಿಶ್ವವಿದ್ಯಾಲಯಗಳು ಕೆಲಸ ಮಾಡ್ತಾರದು. ಹೌದು, ಕೃಷಿ ವಿಜ್ಞಾನ ಕೇಂದ್ರ, ಕೃಷಿ ವಿಶ್ವ ಇನ್ನು ಮಹಾವಿದ್ಯಾಲಯಗಳು, ಕೃಷಿ ವಿಶ್ವವಿದ್ಯಾಲಯಗಳು, ಕೃಷಿ ಸಂಶೋಧನಾ ಸಂಸ್ಥೆಗಳು, ಅನೇಕ ಸಂಸ್ಥೆಗಳು ಇದರಡಿನೇ ಕೆಲಸ ಮಾಡ್ತಾರದು. ಹೌದು, ಒಳ್ಳೇದಾಗ್ಲಿ. ನಿಮ್ಮ ಆರೋಗ್ಯದ ಸಮಸ್ಯೆ ಬೇಗ ನಿವಾರಣೆ ಆಗಲಿ, ಪ್ರಯತ್ನ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಕೇಳಿದ್ರೆ, ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಕೃಷಿ ಸಿರಿ ಮೂಡಿ ಬರ್ತಾ ಇದೆ. ಯುವ ಕೃಷಿಕರು, ಮಹಿಳೆಯರು ಮತ್ತು ಅನುಭವಿ ರೈತರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬಹುದು. ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳೋದ್ರ ಮೂಲಕ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಿಕ್ಕೂ ಪ್ರಯತ್ನ ಮಾಡಬಹುದು. ಮುಂದಿನ ಕರೆ. ನಮಸ್ಕಾರ, ಹೇಳಿ. ನಿಮ್ಮ ರೇಡಿಯೋ ಸದ್ ಕಡಿಮೆ ಮಾಡಿ, ರೇಡಿಯೋ ಸದ್ ಕಡಿಮೆ ಮಾಡಿದ್ರಿ. ತಮ್ಮ ಹೆಸರು? ಸುಮಾರು ತಾಲೂಕು ಸೂರ್ಲಬ್ಬಿ ಕುಂಬಾರಳ್ಳಿ ಗ್ರಾಮದ ಮಣ್ಣಡ ಪಳಂಗಪ್ಪ ಅಂತೇಳಿ. ಪಳಂಗಪ್ಪನವರು? ಪಳಂಗಪ್ಪ. ಊರ್ ಯಾವ್ದಂದ್ರೆ ಪಳಂಗಪ್ಪನವ್ರೆ? ಸರ್, ನಾನು ವಾಸ ಮಾಡ್ತಾ ಇರೋದು ಒಂದು ಬಂದು ಮೂಡಿಗೆರೆಯಲ್ಲಿ, ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿ. ರೈತರು ಕೆಲಸ ಮಾಡ್ತಾ ಇದ್ದೆ. ಈಗ ನಾನು ಇಲ್ಲಿ ಸ್ವಲ್ಪ ಬೆಡ್ ಪೇಷಂಟ್ ಆಗಿ ಇಲ್ಲಿ ಮಲಗಿದ್ದೀನಿ ಅಷ್ಟೇ. ಹೌದಾ? ಹೌದು ಸರ್. ಈಗ ಕೊಡಗಿನಲ್ಲಿ ಇದ್ದೀರಾ? ಇಲ್ಲ ಸರ್, ಈಗ ನಾನು ಮೂಡಿಗೆರೆಯಲ್ಲಿದ್ದೇನೆ. ಓಹೋ, ಮೂಡಿಗೆರೆಯಲ್ಲಿ ಇದ್ದೀರಿ. ಹೌದು ಸರ್. ತೋಟ ಅದೆಲ್ಲ ಕೊಡಗಿನಲ್ಲಿದೆ? ತೋಟ ಅಂದ್ರೆ ನಾವು ಈಗ ಸದ್ಯಕ್ಕೆಲ್ಲ ಹಾಳು ಬಿಟ್ಟಿದೀವಿ, ಆನೆಗಳ ಕಾಟ ಸರ್, ಆನೆ ಕಾಟ. ಏನ್ ಮಾಡಿದ್ರು ಬೆಳೆಯಕ್ಕಾಗಲ್ಲ, ಆಗ್ತಾ ಇಲ್ಲ. ಗದ್ದೆ ಮಾಡಿದ್ರೆ ಗದ್ದೆನ ಸಸಿನೂ ಬಿಡೋದಿಲ್ಲ, ಇಟ್ಲಾಗಿ ಬೆಳೆನೂ ಬಿಡೋದಿಲ್ಲ. ಮೊದಲೆಲ್ಲ ಮಾಡ್ತಾ ಇದ್ವಿ, ಮನೆಗೆ ಎಲ್ಲ ಹಾಳು ಬಿಟ್ಟು ಎಲ್ಲ, ಯಾರು ವಾಸ ಇಲ್ಲ ಅಲ್ಲಿ. ಅಲ್ಲ, ಈಗ ಆನೆಗಳ ಹಾವಳಿಯನ್ನ ತಪ್ಪಿಸ್ಲಿಕ್ಕೆ ಬೇರೆ ಬೆಳೆಗಳು ಏನೇನಿದಾವ ಅಂತ ಯೋಚನೆ ಮಾಡಿ ಆ ಬೆಳೆಗಳತ್ತ ಗಮನ ಹರಿಸಿಲ್ವಾ ಸರ್? ಅದು ಹಗಲು 6 ಗಂಟೆ ಆದ್ರೆ ಮುಗೀತು ಸರ್. ಅಲ್ಲ, ಈಗ ಉದಾಹರಣೆಗೆ ಕರೆಕ್ಟ್. ಅಲ್ಲ, ಈಗ ಹಸಿ ಶುಂಠಿ ಅಥವಾ ಅರಿಶಿನ ಈ ತರದವನ್ನ ಆನೆಗಳು ತಿನ್ನೋದಿಲ್ಲ. ಅಲ್ಲ, ತಿನ್ನೋದಿಲ್ಲ ಸರ್. ನಾವು 5:30-6 ಗಂಟೆ ಮೇಲೆ ಎಲ್ಲೂ ಓಡಾಡೋದು ಇಲ್ಲ, ಎಲ್ಲಿ ಏನು ಮಾಡೋದಿಲ್ಲ. ಈಗ ಸದ್ಯಕ್ಕೆ ಒಂದು ಮನೆ ಇದೆ, ಅವರು ಈಗ ಬೇರೆ ಕಡೆ ಮನೆ ಮಾಡ್ತಾ ಇದಾರೆ, ಅವ್ರಿಗೆ ಸದ್ಯದಲ್ಲಿ ಹೋಗ್ತಾರೆ. ಅಷ್ಟೊಂದು ಆನೆಗಳು ಬರ್ತಾವ ನಿಮ್ಮಲ್ಲಿ ಸರ್? ಅಷ್ಟೊಂದು ಆನೆಗಳು ಬರ್ತಾವ? ಹೌದು. ಅದು ಯಾವ ಕಡೆಯಿಂದ ಅಂತ ಹೇಳಿದ್ರೆ, ಸುಬ್ರಹ್ಮಣ್ಯ ಘಾಟ್, ಪುಷ್ಪಗಿರಿ ಘಾಟ್ ಇದೆಯಲ್ಲ ಸರ್, ಅದರ ಬಾರ್ಡರ್ ಇರೋರು ನಾವು. ಹಾಗಾಗಿ ವಾಸ ಮಾಡಕ್ ಆಗ್ತಾ ಇಲ್ಲ. ನಾನು ಮೊದಲು ಈ ಕಡೆ ಬಂದು ರೈಟರ್ ಆಗಿ ಸೇರ್ಕೊಂಡೆ, ಸ್ಟೇಟ್ ರೈಟರ್. ಈಗ ಇಲ್ಲಿ ಸ್ವಲ್ಪ ಮನೆ ಪಕ್ಕದಲ್ಲಿ, ಮನೆ ಅಂದ್ರೆ ಪಕ್ಕದಲ್ಲಿ ತರಕಾರಿ ಅದು ಇದು ಬೆಳ್ಕೊಂಡು ರೈತರು ಕೆಲಸ, ಆಮೇಲೆ ಬಿಟ್ಟು ಸಂತೆ ಕೆಲಸ ಮಾಡ್ತಾ ಇದ್ದೆ. ಮಕ್ಕಳೆಲ್ಲ ಹೊರಗಡೆ ಹೋದ್ಮೇಲೆ ಈಗ ನಾನು ಒಂದ್ ಸಣ್ಣ ಅಪಘಾತ ಆಗಿ ಪೇಷಂಟ್ ಸರ್ ನಾನು. ಬೇಗ ವಾಸಿಯಾಗಿ. ಆಯ್ತು, ಒಳ್ಳೇದು. ಒಂದು ಪ್ರಶ್ನೆ ತಮಗೆ ಪಳಂಗಪ್ಪನವರೇ, ಕೋಕೋ ಬೆಳೆಯಲ್ಲಿ ಯಾವ ತಿಂಗಳಲ್ಲಿ ಹೂಗಳು ಕಾಣ್ತವೆ, ಯಾವ ತಿಂಗಳಲ್ಲಿ ಹಣ್ಣು ಸಿಗ್ತವೆ? ಸಾಧಾರಣವಾಗಿ ಅಕ್ಟೋಬರ್ ತಿಂಗಳಲ್ಲಿ ಹೂ ಬರ್ಬೋದು. ಅಂದ್ರೆ ನಾವು ಕೊಕ್ಕೋ ಬೆಳೆ ಅನುಭವ ಕಮ್ಮಿ ಅಲ್ಲ. ಅಕ್ಟೋಬರ್ ಅಲ್ಲಿ ಬಂದ್ರೆ ಒಂದು 3-4 ತಿಂಗಳು ಕಳೆದು ಫಸಲಿಗೆ ಬರ್ಬೋದು ಅಂತ ನನ್ನ ಅನಿಸಿಕೆ. ಅಂದ್ರೆ ಕೊಕ್ಕೋ ನೋಡಿದೀನಿ ನಾನು, ಗಿಡನೂ ನೋಡಿದ್ದೀನಿ. ಹೌದು, ಸ್ವಲ್ಪ ಹತ್ತಿರದಲ್ಲಿ ಇದೆ ನಿಮ್ಮ ಉತ್ತರ. ನವೆಂಬರ್ ನಿಂದ ಡಿಸೆಂಬರ್ ವರೆಗೆ ಹೂ ಕಾಣುತ್ತೆ, ಮಾರ್ಚ್ ನಿಂದ ಏಪ್ರಿಲ್ ವರೆಗೆ ಹಣ್ಣು ಸಿಗ್ತವೆ. ಹೌದು ಸರ್. ಹೌದು ಹೌದು. ಕೊಕ್ಕೋ ಬೆಳಿಬಹುದು, ಕೊಕ್ಕೋ ಬೆಳಿಬಹುದು ಕೊಡಗಿನ. ಎಷ್ಟೋ ಜನ ಕೊಕ್ಕೋ ಬೆಳೆದು ಈ ತರ ಒಂದು ಸಮಸ್ಯೆ ಇದೆ ಅಲ್ಲ ಸರ್. ಹೌದು, ನಿಜ. ಅಂದ್ರೆ ಸಮಸ್ಯೆನ ಗಂಭೀರವಾಗಿ ತೆಗೆದುಕೊಳ್ಳೋ ಅಗತ್ಯಿಲ್ಲ, ಅದನ್ನ ಪರಿಹರಿಸಲಿಕ್ಕೆ ನಾವು ಹೋರಾಟ ಮಾಡಬೇಕು. ಹೋರಾಟ ಅಂತಂದ್ರೆ ಇದು ಫೈನಲ್ ಕಾರ್ಡ್ ಸ್ವಲ್ಪ ಡ್ಯಾಮೇಜ್ ಆಗಿದೆ, ಆತರ ಆಗ್ಬಿಟ್ರೆ ಕಷ್ಟ. ಆಪರೇಷನ್ ಆಗಿದೆ, 2 ಸರಿ ಆಪರೇಷನ್ ಆಗಿದೆ. ಹೇಗೆ, ಅಪಘಾತ ಆಯ್ತಾ ಅಥವಾ ಏನಾದ್ರೂ ಮರದಿಂದ ಬಿದ್ರಿ? ಸರ್, ಹಿಂದೆ ತರಕಾರಿ ಬೆಳೆದಿದ್ದೆ, ಒಂದು ಮರ, ಚಿಕ್ಕ ಮರ, ಬೀಜ ಮರ, ಸೋರೆಕಾಯಿ ಬಿಡಿದೆ, ಸ್ವಲ್ಪ ಬಿದ್ದು ಡ್ಯಾಮೇಜ್ ಆಯ್ತು. ಓಹೋ, ಮರದಿಂದ ಬಿದ್ದಿದ್ದು. ಆಪರೇಷನ್ ಆಗ್ಬೇಕಂತ ಹೇಳ್ತಿದ್ರ ಆಗಿದ್ಯಾ ಅಂತ? ಏನು ಆಗಿದೆ, ಆಗಿದೆ, ಸರಿ ಆಗಿದೆ. ಚೇತರಿಸ್ಕೊಳ್ತಾ ಇದ್ದೀರಾ? ಈಗ ಸ್ವಲ್ಪ ಊಟ ಬಿಟ್ಟು ಏನು ಮಾಡಕ್ ಆಗ್ತಿರ್ಲಿಲ್ಲ, ಎಲ್ಲ ಮೂಗಲ್ ತಗೊಳ್ತಾ ಇದ್ದೆ. ಓಹೋ. ಈಗ ಫುಲ್ ಎಲ್ಲ ತಟ್ಟೆಯಲ್ಲಿ ಹಾಕಿಬಿಟ್ಟು ಎಲ್ಲ ಸ್ಪೂನ್ ಅಲ್ಲಿ ತಿಂತೀನಿ, ಆಮೇಲೆ ರೊಟ್ಟಿ ಚಪಾತಿ ಅನ್ನಗನ್ನ ಎಲ್ಲ ಸೇವನೆ ಮಾಡ್ತೀನಿ ಸರ್. ಅಷ್ಟಕ್ಕಾಗಿದ್ದೀನಿ. ಒಳ್ಳೇದು, ಒಳ್ಳೇದು. ಮಾತುಕತೆ ಇನ್ನಷ್ಟು ಕರೆಕ್ಟ್ ಆಗಿ ಇನ್ನಷ್ಟು ಚೇತರಿಕೆ ಆಗ್ಲಿ ಪಳಂಗಪ್ಪ, ನಿಮ್ಮ ಆರೋಗ್ಯ ಒಳ್ಳೇದು. ನಮಸ್ಕಾರ, ಧನ್ಯವಾದಗಳು. ಕೆಳಗರೆ, ಕೊಕ್ಕೋ ಕೊಡಗಿನ ಕೆಲವಾರು ಭಾಗಗಳಲ್ಲಿ ಕಾಣಸಿಗುವ ಬೆಳೆ, ವರಮಾನದ ಬೆಳೆನೂ ಹೌದು, ಕಾಫಿ ತೋಟಗಳಲ್ಲೂ ಬೆಳ್ಕೊಳ್ಬಹುದು. ಈ ವಿಚಾರ ಕುರಿತಂತೆ ನಾವು ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಿದ್ದೀವಿ. ಶ್ರೋತೃಗಳೇ, ನಾಳೆ ಕಾರ್ಯಕ್ರಮ ಏನಿದೆ ಅಂತ ತಮಗೆ ಗೊತ್ತಿದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ಪಲ್ಪಿಂಗ್ ಯೂನಿಟ್ ಹಾಗೂ ಡ್ರೈಯರ್ ಅನ್ನು ಇಟ್ಟುಕೊಂಡಿರುವ ಶುಂಠಿಕೊಪ್ಪ ಸಮೀಪದ ಅತ್ತೂರು ನಲ್ಲೂರಿನ ಕೊಡಂದರ ಸಿ ದೇವಯ್ಯ ಅವರು ಮಾತನಾಡ್ತಿದ್ದಾರೆ. ಗುರುವಾರ ಮತ್ತು ಶುಕ್ರವಾರ ಸಹಕಾರಿ ರತ್ನ ಪ್ರಶಸ್ತಿಗೆ ಭಾಜನರಾಗಿರುವ ಕೊಡಗು ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಕೊಡೆಂದರ ಪಿ ಗಣಪತಿ ಅವರೊಡನೆ ನಾವು ನಡೆಸಿದ ಸಂವಾದವು ಬಿತ್ತರವಾಗ್ತಾ ಇದೆ. ಮುಂದಿನ ಕರೆ. ನಮಸ್ಕಾರ, ಹೇಳಿ, ಯಾರು ತಾವು? ಹಲೋ, ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ ಸರ್, ನಾನು ಬೆಳ್ಳಿಯಪ್ಪ ಅಂತ ಸೋಮವಾರಪೇಟೆ ತಾಲೂಕು ಕಿಬ್ಬೆಟ್ಟದಿಂದ ಮಾತಾಡೋದು ಸರ್. ಎಲ್ಲಿಂದ ಸ್ವಾಮಿ? ಸೋಮವಾರಪೇಟೆ ತಾಲೂಕು ಕಿಬ್ಬೆಟ್ಟ ಗ್ರಾಮ. ಕಿಬ್ಬೆಟ್ಟೆ ಗ್ರಾಮ. ಹೌದು ಸರ್. ಹೇಳಿ, ತಮ್ಮ ಪರಿಚಯ ಮಾಡಿಕೊಡಿ. ಲಾಸ್ಟ್ ಟೈಮ್ ಒಂದ್ಸರ್ ನಾನು ನಿಮ್ಮ ಹತ್ರ ಮಾತಾಡಿದ್ದೆ. ಹೇಳಿ ಹೇಳಿ, ಇನ್ನೊಂದ್ಸಾರಿ ಹೇಳಿ. ಏನು ನಿಮ್ಮ ಪರಿಚಯ? ಎಷ್ಟು ಸಾರಿ ಮಾಡಿದ್ರು ತಪ್ಪೇನಿಲ್ಲ. ಅದೇ, ಇದು ಕೆ ಸಿ ಬೆಳ್ಳಿಯಪ್ಪ ಅಂತ, ಸೋಮವಾರಪೇಟೆ ಕಿಬ್ಬೆಟ್ಟ ವಿಲೇಜ್. ಸೋಮವಾರಪೇಟೆ ಪೋಸ್ಟ್ ನಮ್ದು. ಎಷ್ಟು ಎಕರೆ ತೋಟ ಇದೆ ಹೇಳಿ? ನಮ್ಗೊಂದು 14 acres ಇದೆ. ಅದರಲ್ಲಿ ಚಂದ್ರಗಿರಿ ಮತ್ತೆ 795 ಮತ್ತೆ 6 ಕಾಫಿ ಬೆಳೆದಿದ್ವಿ. ಆಲ್ಮೋಸ್ಟ್ ಆಲ್ ಎಲ್ಲ ಇಲ್ಲಿಂಗ್ ಎಲ್ಲ ಚೆನ್ನಾಗಿದೆ. ಕಾಳು ಮೆಣಸು ಇದೆ, ಮತ್ತೆ ಸಿಲ್ವರ್ ಮರ, ಹಲಸಿನ ಮರ ಇದೆ, ಕಿತ್ತಳೆ ಕಿತ್ತಳೆನೂ ಇದೆ ಸ್ವಲ್ಪ ಮಟ್ಟಿಗೆ. ಮತ್ತೆ ಮರಗಳು, ವೆರೈಟೀಸ್ ಮರಗಳು ಇದೆ ನಮ್ಮ ಹತ್ರ. ಸಾಗುವಾನಿ ಇದೆ, ಮಹಾಗಾನಿ ಅಂತ, ಐರನ್ ವುಡ್, ಟೀಕುದು ಇದೆ, ಅಗರ್ ವುಡ್ ಸ್ವಲ್ಪ ಇದೆ, ರಕ್ತ ಚಂದನ ಗಿಡಗಳು ಹಾಕಿದ್ವಿ ಸ್ವಲ್ಪ. ನಿಮ್ ಸಂಖ್ಯೆನ ಹೇಳಿ ಬೆಳೆಯಪ್ಪನವ್ರೆ. 944 928 6556 6555. ಹಸುಗಳಿದಾವ? ಹಸುಗಳು ಇತ್ತು ಸರ್ ಮೊದಲು, ಇವಾಗ ಮೇಂಟೆನೆನ್ಸ್ ಕಾಸ್ಟ್ಲಿಂತ ಕಷ್ಟ ಆಗುತ್ತೆ ಅಂತ ಕೊಟ್ಬಿಟ್ಟೆ ಸರ್. ಭತ್ತ ಬೆಳಿತ? ಕೋಳಿಗಳಿದಾವೆ, ಕೋಳಿ ಒಂದ್ 10-15. ಭತ್ತ ಬೆಳಿತೀರಾ? ಭತ್ತ ಬೆಳೆಯಲ್ಲ ಸರ್, ಭತ್ತ ಇದನ್ನ ಕಾಫಿಗೆ ಕನ್ವರ್ಟ್ ಮಾಡ್ಬಿಟ್ಟಿದ್ವಿ ಸರ್. ಸೋಮವಾರಪೇಟೆಯಿಂದ ಎಷ್ಟು ದೂರ ಆಗುತ್ತೆ ಸ್ವಾಮಿ? 2.5 kilometers ಆಗುತ್ತೆ. ವೆರಿ ಗುಡ್. ನಮ್ಗೆ ಚಂದ್ರಗಿರಿನ ಸಹ ಬೆಳೆದಿದ್ದೀವಿ ನಾವು, ಹತ್ರ ಇದೆ. ನಿಮ್ಮ ಜೊತೆ ಸಲ ಕೊಟ್ಬಿಟ್ಟಿದ್ದೀನಿ, ನಿಮ್ ಜೊತೆ ಆಮೇಲೆ ನಾವು ಮಾತಾಡ್ತೀವಿ ವಿವರವಾಗಿ. ಸಮಯ ಸಿಕ್ಕಾಗ ರೆಕಾರ್ಡಿಂಗ್ ಮಾಡೋಣ, ಮತ್ತೆ ಮಾತಾಡೋಣ. ಪ್ರಶ್ನೆ ತಮಗೆ ಹೀಗಿದೆ ನೋಡಿ, ವೆನಿಲಾ ನಿಮಗೆ ಪರಿಚಯ ಇದೆ ಅಲ್ವಾ? ಹೌದು ಸರ್. ವೆನಿಲಾ ಬಳ್ಳಿಯನ್ನು ಬೆಳೆದಿದ್ರೆ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕ್ ಬೆಳೆದಿದ್ದೀವಿ ಸರ್. ಈಗ ಎಷ್ಟು ಬಳ್ಳಿ ಇರಬಹುದು ನಿಮ್ಮಲ್ಲಿ? ಇವಾಗ ಒಂದ್ ಎರಡ್ ಮೂರ್ ಬಳ್ಳಿ ಅಷ್ಟೇ ಸರ್. ಓಹೋ, ಕೆಲವೊಬ್ಬರಂತೂ ಬಹಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಸೋಮಾರ್ಪೇಟೆ ತಾಲೂಕಿನಲ್ಲೂ ವೆನಿಲ್ಲವನ್ನ ಅಂದ್ರೆ ಅದು ಅದು ಒನ್ ಟೈಮ್ ಅಲ್ಲಿ ತುಂಬಾನೇ ರೇಟ್ ಹೌದು ಕೇಳೋರು ಇರಲಿಲ್ಲ, ಮತ್ತೆ ಮೇಂಟೆನೆನ್ಸ್ ಹಾಗೆ ಹೇಗೆ ಅಂತ ಹೇಳಿ ಅದನ್ನೆಲ್ಲ ಡ್ರಾಪ್ ಮಾಡಿ ಆಯ್ತು ಸರ್. ಹೌದು ಹೌದು ಹೌದು, ಇವಾಗ ರೇಟ್ ಇದೆ, ಇವಾಗ ಅದನ್ನ ಇಂಪ್ರೂವ್ಮೆಂಟ್ಸ್ ಮಾಡ್ಬೇಕಷ್ಟೇ ಸರ್. ನಿಜ ಹೌದು. ವೆನಿಲ್ಲಾ ಬಳ್ಳಿಯಲ್ಲಿ ಮೂಡುವ ಹೂಗಳನ್ನ ದಿನದ ಯಾವ ಸಮಯದಲ್ಲಿ ಪರಾಗಸ್ಪರ್ಶ ಮಾಡಬೇಕು? ಆಲ್ಮೋಸ್ಟ್ ಅಲ್ಲಿ ಬೆಳಿಗ್ಗೆ ಜಾವ 6:30 to 8:00 ಗಂಟೆ ಒಳಗಡೆ ಮಾಡ್ಬೇಕು ಸರ್. ಸರಿಯಾಗಿ ಹೇಳಿದ್ರೆ 12 ತನಕ ಮಾಡಬಹುದು, ಆದ್ರೆ ಬಿಸಿಲು ಏರಿದಂಗೆ ಅದು 12 ತನಕ ಮಾಡಿದ್ರೆ ಹೆವಿ ಬಿಸಿಲು ಇದ್ರೆ ಅದು ಸ್ವಲ್ಪ ಕಮ್ಮಿ ಆಗುತ್ತೆ ಸರ್. ಅಷ್ಟು 10:30 ತನಕ ಮಾಡಬಹುದು ಅಂದ್ರೆ ಕ್ಲೌಡ್ ವೆದರ್ ಇದ್ದಾಗ. ನಿಜ, ಹೆವಿ ಬಿಸಿಲಿದ್ರೆ ಅದು ಸಹ ಆಗಲ್ಲ ಸರ್. ಪಾಲಿನೇಷನ್ ಮಾಡುವಾಗ ಸ್ವಲ್ಪ ಡಿಫ್ರೆನ್ಸ್ ಆದ್ರೂ ಅದು ಸೆಟ್ ಆಗಲ್ಲ ಸರ್. ಅನುಭವ ಇದೆ ತಮಗೆ ಅಲ್ವಾ? ಹೌದು ಸರ್, ಸ್ವಲ್ಪ ಮಟ್ಟಿಗೆ ಮಾಡಿದ್ದೆ ನಾನು. ಆಲ್ಮೋಸ್ಟ್ ಅಲ್ಲಿ 500 kg ಗಂಟ ನಾನು ಸೇಲ್ ಮಾಡಿದ್ದೀನಿ ಸರ್. ನೋಡಿ ಬೀನ್ಸ್ ಬರುತ್ತಲ್ಲ ಅದನ್ನ. ಹೌದು, ಈಗ ಬೆಲೆನೂ ಚೆನ್ನಾಗಿದೆ, ಹೆಚ್ಚಿಗೆ ಮಾಡ್ಕೊಳ್ಳಿ. 200 to 200 ಹಾಕಿ ಮಾಡ್ಬೋದು ಅಲ್ವಾ? ಆವಾಗ 80 rupees ಥರ್ಡ್ ಗ್ರೇಡ್ ಇತ್ತು, ಆಮೇಲೆ 200 ಸೆಕೆಂಡ್ ಗ್ರೇಡ್, ಥರ್ಡ್ ಗ್ರೇಡ್ 350 ತನಕ ಇತ್ತು ಅಷ್ಟೇ ರೇಟ್ ಇದು ಬೀನ್ಸ್ ಗೆ ಅಲ್ವಾ? ಹೌದು ಸರ್. ಹೌದು ಹೌದು, ಸಂತೋಷ ಆಯ್ತು. ಓಕೆ ಸರ್, ಥ್ಯಾಂಕ್ ಯು. ನಿಮ್ಮ ಹತ್ರ ಮಾತಾಡಿದೀನಿ, ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ನಾನು ಕೇಳ್ತಾ ಇರ್ತೀನಿ ರೇಡಿಯೋನ, ಹಾಗಾಗಿ ಇನ್ಫಾರ್ಮೇಶನ್ ಸಿಗುತ್ತಲ್ಲ ನಮಗೂ ಸರ್. ಹೌದು ಹೌದು, ಆಗ್ಲಿ, ನಮಸ್ಕಾರ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸರ್. ಓಕೆ, ಕೇಳಿದ್ರೆ ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕೃಷಿ ಸಿರಿ ಮೂಡ್ ಬರ್ತಾ ಇದೆ. ಯುವ ರೈತರು, ಯುವತಿಯರು, ಹಾಗೆ ಅನುಭವಿ ಕೃಷಿಕರು, ರೈತ ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬಹುದು. ಕೊಡಗು ಜಿಲ್ಲೆಯ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೃಷಿ ರಸಪ್ರಶ್ನೆಗಳಿಗೆ ಉತ್ತರ ಹೇಳಲಿಕ್ಕೆ ಪ್ರಯತ್ನ ಮಾಡಿ, ಹಾಗೆ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಬಹುದು. ಆರಾಮಾಗಿ ಕೊಡಗು ಜಿಲ್ಲೆಯ ರೈತರಿಗೆ ಫೋನ್ ಲೈನ್ ಸಿಗ್ತಾ ಇದೆ. ಶ್ರೋತೃಗಳೇ, ಬೇರೆ ಜಿಲ್ಲೆಯವರು ಸಹಕರಿಸಿದರೆ 08-272-2046 ಈ ಸಂಖ್ಯೆಯನ್ನು ಒತ್ತಿದರೆ ನಾವು ನೀವು ಮಾತಾಡ್ತೀವಿ. 08-272-2046 ಕೃಷಿ ಸಿರಿ ನೇರ ಪ್ರಸಾರದಲ್ಲಿ ಬಿತ್ತರವಾಗ್ತಾ ಇದೆ. ರೈತ ಬಂದವರೇ, ವೆನಿಲ್ಲಾ ಕೋಕೋನ ಹೇಳಿದ್ವಲ್ಲ, ವೆನಿಲ್ಲವೂ ಸಹ ಕೊಡಗು ಜಿಲ್ಲೆಯಲ್ಲಿ ಚೆನ್ನಾಗಿ ಬರುತ್ತೆ. ತುಂಬ ಕಷ್ಟದ ಬೆಳೆಯೇನಲ್ಲ, ಹೋಯ್ತು ಹೋಯ್ತು ಅಂತ ಅಂದ್ಕೊಂಡು ಎಷ್ಟೋ ಜನ ಕೈ ಬಿಟ್ಟಿದ್ದಾರೆ, ಅದರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನೆರಳು ತುಸು ಬಿಸಿಲನ್ನು ಬಯಸುವ ಬೆಳೆ ಇದು. ಬಳ್ಳಿ ಆರ್ಕಿಡ್ ಜಾತಿಗೆ ಸೇರಿರೋದು, ಕಾಯಿಗಳಿಗೆ ಒಳ್ಳೆ ಬೆಲೆ, ಹಸಿ ಕಾಯಿಗಳನ್ನು ಖರೀದಿ ಮಾಡೋರಿದ್ದಾರೆ, ಹಾಗೆ ಸಂಸ್ಕರಣೆ ಮಾಡಿದ ಕಾಯಿಗಳನ್ನು ತಗೊಳ್ಳೋರಿದ್ದಾರೆ. ಮುಂದಿನ ಕರೆ, ವ್ಯತ್ಯಾಸ ಆಯಿತು. ಕರೆಗಳನ್ನು ಮಾಡಿ ಮಾತಾಡೋಣ, ಇನ್ನೊಂದು 5 ನಿಮಿಷ ಅವಧಿ ಇದೆ. ಇನ್ನು ಒಬ್ಬರಿಬ್ಬರ ಜೊತೆಗೆ ನಾವು ಸಂಭಾಷಣೆ ಮಾಡ್ಬೋದು. ಕೊಡಗು ಜಿಲ್ಲೆಯ ಕೃಷಿಕರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂದ್ಕೊಂಡು ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. 08-272-2046 ಈ ಸಂಖ್ಯೆನ ನೀವು ಬಳಸ್ಕೊಳ್ಳಿ, ಸಂಪರ್ಕ ಮಾಡಿ. ಮಡಿಕೇರಿ ಆಕಾಶವಾಣಿಯಿಂದ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ಬಿತ್ತರವಾಗ್ತಾ ಇದೆ. ನ್ಯೂಸ್ ಆನ್ ಏರ್ ಆ್ಯಪ್ನ ಮೂಲಕನೂ ಕಾರ್ಯಕ್ರಮವನ್ನು ಕೇಳ್ಬೋದು. ಶ್ರೋತೃಗಳೇ ನಮಸ್ಕಾರ, ಮಾತಾಡಿ. ಹಾಂ ನಮಸ್ಕಾರ, ತಮ್ಮ ಹೆಸರು? ನಮಸ್ತೆ ಸರ್. ತಮ್ಮ ಹೆಸರು? ಸುಷ್ಮಾ ಅಂತ. ಏನಂದ್ರಿ? ಸುಷ್ಮಾ. ಸುಷ್ಮಾ ಅವರು ಎಲ್ಲಿಂದ? ಪೇರೂರು. ಪೇರೂರ? ಹೌದು. ಯಾವ ತಾಲೂಕು ಹೇಳಿಮ್ಮ? ಅದು ಸೋಮಾರ್ಪೇಟೆ ತಾಲೂಕು, ನಾಲ್ಕು ಶಿರಂಗಾಲ ಪಂಚಾಯತಿ ಬರ್ತದೆ. ಹೌದಾ? ಏನ್ ಓದಿದ್ರಿ ತಾವು? ಸೆಕೆಂಡ್ ಇಯರ್. ಎಷ್ಟು ಎಕರೆ ತಮ್ದು ತೋಟ ಜಮೀನು? ತೋಟ ಒಂದು 5-6 ಎಕರೆ ಇದೆ. ಗದ್ದೆ? ಗದ್ದೆ ಇದೆ ಸರ್, 1 ಎಕರೆ ಇಷ್ಟು ಇದೆ ಮನೆಗೆ ಸಾಕಷ್ಟು. ದನಕರುಗಳು ಇಟ್ಕೊಂಡಿದ್ರ? ಇದೆ ಸರ್, ಹಸು ಇದೆ, ಕೋಳಿ ಇದೆ, ಹಂದಿ. ಓಹೋ, ಹೀಗೆ ಎಲ್ಲ ಮನೆ ಬೇಕಾದಂತದೆಲ್ಲ ಮಾಡ್ಕೊಂಡಿದ್ವಿ. ಮನೇಲಿ ಯಾರ್ಯಾರು ಇದ್ದೀರಿ? ಮನೇಲಿ ಅತ್ತೆ ಮಾವ ಹಸ್ಬೆಂಡ್ ಮಕ್ಕಳಿಬ್ರು. ಓಹೋ, ಓ 4 ಜನ ಇದ್ರೆ ಒಳ್ಳೆ ಕೆಲಸ ಆಗುತ್ತಲ್ವಾ? ಹೌದು ಸರ್. ಆಳು ಕಾಳುಗಳನ್ನ ಅಷ್ಟಾಗಿ ನೀವು ಬಳಸಲಿಕ್ಕಿಲ್ಲಲ್ವಾ? ಇಲ್ಲ ಸರ್, ನಾವು ಆಳು ಕಾಳು ಬಳಸ್ತೀವಿ. ನಾವು ಮಾಡ್ತೇವೆ, ಹಾಗಾಗಿ ನಾವು ಅದೇ ಇಲ್ಲಿ ಗಿರಿಜನ ಕಾಲೋನಿ ಎಲ್ಲ ಅಲ್ಲಿ ಇದೀವಿ ಸರ್. ಹೌದಾ, ಜನದೇನು ತೊಂದರೆ ಇಲ್ಲ. ಒಳ್ಳೇದು. ನಿಮ್ಮ ಸಂಖ್ಯೆಯನ್ನು ಹೇಳ್ಬೋದಮ್ಮ? ಸರಿ ಸರ್. 8431 78 ಆದ್ಮೇಲೆ 3868 ಹೌದು. 8431 78 3868 ಅಲ್ವಾ? ನಿಮ್ಮ ಜೊತೆಗೆ ಆಮೇಲೆ ನಾವು ಮಾತಾಡಿ ಸಾಧ್ಯ ಆದ್ರೆ ಒಂದು ಕಾರ್ಯಕ್ರಮವನ್ನು ನೆನಪಿಸ್ಕೊಳ್ತೀವಿ. ಕೃಷಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ಕೊಂಡು ನೆಮ್ಮದಿಯಾಗಿದ್ದೀರಿ ಅಲ್ವಾ? ಒಳ್ಳೇದು, ಕೆಲಸ ಮಾಡಿದ್ರೆ ಜೀವನ ಅಲ್ವಾ? ಹೌದು. ಪಿ ಯು ಸಿ ವರೆಗೆ ತಾವು ಓದಿರೋದ್ರಿಂದ ಒಂದು ಇಂಗ್ಲಿಷ್ ಪದವನ್ನ ಉಪಯೋಗಿಸ್ಕೊಂಡು ಆ ಬೆಳೆ ಯಾವುದು ಅಂತ ಕೇಳೋಣ ಅನ್ಕೊಂಡು ಕುತೂಹಲ ಮೂಡಿದೆ ನಮ್ಗೆ. ಫಾಕ್ಸ್ ಟೇಲ್ ಅಂದ್ರೆ ಏನು ಹೇಳ್ಬೋದಾ? ಫಾಕ್ಸ್ ಅಂದ್ರೇನು, ಟೇಲ್ ಅಂದ್ರೇನು? ಫಾಕ್ಸ್ FOX ಟೇಲ್, TAIL ಟೇಲ್. ಇಲ್ಲ ಗೊತ್ತು, ತಕ್ಷಣ ನಿಮ್ಗೆ ಹೊಳಿತಾ ಇಲ್ಲ. ಫಾಕ್ಸ್ ಅಂದ್ರೆ ನರಿ, ಟೇಲ್ ಅಂದ್ರೆ ಬಾಲ ಅಲ್ವಾ? ಫಾಕ್ಸ್ ಟೇಲ್. ಈ ಫಾಕ್ಸ್ ಟೇಲ್ ಮಿಲ್ಲೆಟ್ ಅಂತ ಕರೀತಾರೆ ಒಂದು ಬೆಳೆಗೆ, ಯಾವ್ದು ಅದಂತ ಹೇಳ್ಬೋದು? ಒಂದು ಪ್ರಶ್ನೆಲೆ ಎರಡು ಪ್ರಶ್ನೆಗಳಿದಾವೆ, ಒಂದೇ ಪ್ರಶ್ನೆಯಲ್ಲಿ ಎರಡು ಪ್ರಶ್ನೆಗಳು ಒಂದು ರೀತಿಯಲ್ಲಿ. ಫಾಕ್ಸ್ ಟೇಲ್ ಮಿಲ್ಲೆಟ್ ಅಂದ್ರೆ ಯಾವುದು ಅಂತ ಅನ್ಕೊಂಡು ಹೇಳ್ಬೇಕು. ನರಿ ಬಾಲ ತರನೇ ಇರುತ್ತೆ ಅದರ ಏನು ತೆನೆ ಅಲ್ಲ, ತೆನೆ, ಈ ಭತ್ತದ ತೆನೆ ಇರುತ್ತಲ್ಲ ಅದೇ ತರ ಈ ನರಿಬಾಲದ ತೆನೆ, ನರಿಬಾಲ ತರನೇ ಇರುತ್ತೆ ಇದರ ತೆನೆ. ಈ ಬೆಳೆ ಯಾವುದು ಅಂತ ಅದಕ್ಕೆ ಕರೀತಾರೆ ಅದನ್ನ ಫಾಕ್ಸ್ ಟೈಲ್ ಮಿಲ್ಲೆಟ್. ಈಗ ಕೊಡಗಿನಲ್ಲೂ ಆ ಕಾಳನ್ನು ಉಪಯೋಗಿಸ್ಕೊಳ್ತಾರೆ, ಅಕ್ಕಿಯನ್ನು ಉಪಯೋಗಿಸ್ಕೊಳ್ತಾರೆ. ಸ್ವಲ್ಪ ಉತ್ತರ ನಿಮ್ಗೆ ಸಿಕ್ಕಿರ್ಬೋದು ಅಂತ ಅನಿಸ್ತಾ ಇದೆ. ರಾಗಿ ಅಲ್ಲ ಅದು, ರಾಗಿ ಈ ಹಿಂದೆ ನಾವು ಕೇಳಿದ್ವಿ, ಫಿಂಗರ್ ಮಿಲ್ಲೆಟ್ ಅಂತ ಕರೀತಾರೆ. ಕಬ್ಬನು ಅಲ್ಲ. ನೋಡೋಣ, ಮುಂದೆವ್ರು ಮಾತಾಡ್ತಾರಲ್ಲ ಕೇಳ್ತೀವಿ. ಓಕೆ. ಕೇಳಿದ್ರೆ ಸಮಯ ಸಾಕಾಗ್ತಾ ಇಲ್ಲ, ಮುಂದಿನ ಕರೆಯನ್ನ ತೆಗೆದುಕೊಳ್ಳಿಕ್ಕೆ ಕಷ್ಟ ಆಗ್ಬೋದೇನೋ ಅಂತ ಅನಿಸ್ತಾ ಇದೆ. ಹಾಗಾಗಿ ಉತ್ತರ ಹೇಳ್ಬಿಟ್ಟು ಕಾರ್ಯಕ್ರಮವನ್ನು ಸಮಾಪ್ತಿ ಮಾಡ್ತಾ ಇದೀವಿ. ಫಾಕ್ಸ್ ಟೇಲ್ ಮಿಲ್ಲೆಟ್ ಅಂದ್ರೆ ನವಣೆ, ನವಣೆಗೆ ಫಾಕ್ಸ್ ಟೇಲ್ ಮಿಲ್ಲೆಟ್ ಅಂತ ಕರೀತಾರೆ. ಅದರ ತೆನೆ ನರಿಬಾಲದ ರೀತಿಯಲ್ಲಿ ಇರುತ್ತೆ. ಕಾಳುಗಳನ್ನು ಪಕ್ಷಿಗಳಿಗೆ ಬಹಳ ಇಷ್ಟಪಟ್ಟು ಬಳಸ್ತಾರೆ. ಲವ್ ಬರ್ಡ್ಸು, ಗಿಣಿ ಜಾತಿಗೆ ಸೇರಿದ ಪಕ್ಷಿಗಳಿಗೆ ಈ ನವಣೆಯ ಕಾಳು ತುಂಬ ಇಷ್ಟ. ಮತ್ತು ಅಕ್ಕಿ, ನವಣೆ ಅಕ್ಕಿ ಅನೇಕ ಕಡೆ ಬಳಕೆ ಆಗ್ತಾ ಇದೆ, ರುಚಿಯಾಗಿರುತ್ತೆ. ಮಧುಮೇಹಿಗಳಿಗೆ ಮತ್ತು ಇತರರಿಗೆ ಅಪೇಕ್ಷಣೀಯ ಅಂತ ಅಂದ್ಕೊಂಡು ಇವತ್ತು ಕೊಡಗಿನಲ್ಲೂ ನವಣೆ ಅಕ್ಕಿಯನ್ನು ಬಳಸೋರಿದ್ದಾರೆ. ಶ್ರೋತೃಗಳೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಸಂಪರ್ಕಿಸಿದ ಆಲಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮ ಸಮಾಪ್ತಿ ಆಗ್ತಾ ಇದೆ. ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಕೇಳುಗರೆ, ಸಮಯ ಈಗ 7:20:10 ಇನ್ನು ಮುಂದೆ ಜಾಹೀರಾತು. ರೀ, ಮನೆಗೆ ಬೇಕಾದ ಎಲ್ಲಾ ಫರ್ನಿಚರ್ ಇವತ್ತೇ ಹೋಗಿ ತಗೊಳ್ಳೋಣ. ಅಯ್ಯೋ, ಅಷ್ಟೊಂದು ಹಣ ಬೇಕಲ್ಲ ನನ್ನ ಜೊತೆ. ಹಣದ ಬಗ್ಗೆ ಚಿಂತೆ ಬೇಡ, ನಾಜ್ ಫರ್ನಿಚರ್ ನಲ್ಲಿ ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಮೂಲಕ ಫರ್ನಿಚರ್ ಖರೀದಿಸಬಹುದು. ನಾಜ್ ಫರ್ನಿಚರ್, ಕಾಲೇಜ್ ರೋಡ್, ಮಡಿಕೇರಿ. ಹಾಲುಗುಂದ ಶ್ರೀ ಬೇಟೆಗಾರ ದೇವಸ್ಥಾನದ ಹಬ್ಬದ ಪ್ರಯುಕ್ತ 13ರಂದು ನಾಳೆ ಬುಧವಾರ ಪಟ್ಟಣಿ ರಾತ್ರಿ 10 ಗಂಟೆಗೆ ಬೊಳ್ಳಾಟ, 14ರಂದು ಗುರುವಾರ ಬೆಳಗಿನ ಜಾವ 5 ಗಂಟೆಗೆ ದೇವರ ಕೋಲ, ಅಪರಾಹ್ನ 3 ಗಂಟೆಗೆ ಎತ್ತು ಪೋರಾಟ ನಡೆಯಲಿದೆ. ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ತಕ್ಕ ಮುಖ್ಯಸ್ಥರು ಕೋರಿದ್ದಾರೆ. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮದುವೆ ಚಿನ್ನಾಭರಣ ಖರೀದಿ ಮಾಡುವ ಮೊದಲು ನಮ್ಮ ಮಳಿಗೆಗೆ ಒಮ್ಮೆ ಭೇಟಿ ನೀಡಿ. ಸೌದಿ ಆಭರಣಗಳ ಜೊತೆಗೆ ಅತಿ ನೂತನ ಕಲೆಕ್ಷನ್ಸ್ ನೋಡಿ. ಯಾರು ನೀಡದಂತಹ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ನೇರವಾಗಿ ತಿಳಿಯಿರಿ. ವಿಶ್ವಾಸದಲ್ಲಿ ಎಂದಿಗೂ ಮುಂಚೂಣಿ. ತಾಳುಕೊಂಡ ತಿಲ್ ಜುವೆಲ್ಲರ್ಸ್, ಇರಿಟ್ಟಿ. ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ನಾಪೋಕ್ಲು 42 ವರ್ಷಗಳಿಂದ ಸತತವಾಗಿ ನಾಪೋಕ್ಲುವಿನ ಸುತ್ತಮುತ್ತಲಿನ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯಕ್ಕಾಗಿ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ವಿದ್ಯಾಸಂಸ್ಥೆಯಲ್ಲಿ 2022-23ನೇ ಸಾಲಿಗೆ ಪ್ಲೇ ಹೋಮ್ನಿಂದ 10ನೇ ತರಗತಿವರೆಗೆ ಪ್ರವೇಶಾತಿ ಆರಂಭಗೊಂಡಿದೆ. ನುರಿತ ಬೋಧಕ ವರ್ಗ, ಪ್ರತಿ ವರ್ಷ 10ನೇ ತರಗತಿಯಲ್ಲಿ ಉತ್ತಮ ಫಲಿತಾಂಶ. ಪಠ್ಯ ಹಾಗೂ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ. ಆಧುನಿಕ ಶಿಕ್ಷಣವನ್ನು ಅಳವಡಿಸಿಕೊಳ್ಳಲಾಗಿದೆ. ಗ್ರಾಮಾಂತರ ಪ್ರದೇಶಗಳಿಂದ ಶಾಲಾ ಬಸ್ ವ್ಯವಸ್ಥೆಯೂ ಇದೆ. ವಾರ್ಷಿಕ ಶುಲ್ಕದಲ್ಲಿ ರಿಯಾಯಿತಿಯನ್ನು ನೀಡಲಾಗುವುದು. ಸಂಪರ್ಕಿಸಿ ಶ್ರೀರಾಮ ಟ್ರಸ್ಟ್ ಆಂಗ್ಲ ಮಾಧ್ಯಮ ಶಾಲೆ ನಾಪೋಕ್ಲು. ಕಾಲ್ 9920980006. ಕಾಳಿಮಾಡ ದಿನೇಶ್ ನಿರ್ದೇಶನತ್ರ ನೆಲ್ಚಿ ಬೋಳಿ ಕೊಡವ ಪಾಜರ ಸಿನಿಮಾ ವಿರಾಜ್ಪೇಟೆ ಟೌನ್ ಹಾಲಲ್ ಇದೆ. 15-16 ಪಿಂಜ ಪದ್ಮಳಂಗ್ ಪೊಲಕ ಪತ್ತರೆ ಮಜ್ಜಣ ದಂಡರೆ ಒಯ್ಪತ್ 6 ಗಂಟೆಗೆ ಮೂಂದು ಪ್ರದರ್ಶನ ಕಾಂಬ. ಬಾರಿ ನೋಟಿ ಕೊಡವ ಪಾಜರ ಸಿನಿಮಾ ನೆಲ್ಚಿ ಬೋಳಿ. ಅತ್ಯುತ್ತಮ ಕ್ವಾಲಿಟಿಯ ಈಗಿನ ಫ್ಯಾಷನ್ಗೆ ಅನುಗುಣವಾದ ಮಕ್ಕಳ, ಮಹಿಳೆಯರ, ಪುರುಷರ ಬಟ್ಟೆಗಳೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್. ಹ್ಯಾಪಿ ಶಾಪಿಂಗ್ ಫ್ಯಾಮಿಲಿ ಶಾಪ್, ಮೇನ್ ರೋಡ್, ವಿರಾಜಪೇಟೆ. ಕಕ್ಕಬ್ಬೆ ನಾಲಡಿಗರಂಗನ ಪೊನ್ನೋಳ ತಂಡ ಒಕ್ಕಕಾರ ಇದೇ ಆದ್ಯವಾಯಿತು. ಇದೇ ಏಪ್ರಿಲ್ 23 ಪಿಂಜ 24 ಕಕ್ಕಬ್ಬೆ ಹೈಸ್ಕೂಲ್ ಪರಮಲು ಕೊಡವ ಒಕ್ಕಡೊಕ್ಕಡ ನಡುವ ಹತ್ರ ಕೇರ್ಬಲಿ ಪೈಪೋಟಿ ಏರ್ಪಡಿತು. ಎಂಟ್ರಿ ಫೀಸ್ 1000 ರೂಪಾಯಿ. ಪೆದ ಕೊಡಬೇಕು ಆಖಿರಿ ನಾಳು ಇದೇ ಏಪ್ರಿಲ್ 15. ಪೆದ ನೋಂದಾವಣೆ ಮಾಡಿಯೋಕ್ ಸಂಪರ್ಕ ಚಿರಿ ಪೊನ್ನೋಳ ತಂಡ ಮಿಟ್ಟು, ಕಾವೇರಪ್ಪ, ಶಿವಾಜಿ, ಪಿಂಜ ಕಿರಣ್. ಕಾಲ್ 9845833107. ಬೆಳ್ಳೂರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಹತ್ರ ಕಾಲ್ತ್ರ ನಮ್ಮ ಶುರುವಾಯ್ತು. ಇದೇ 13ನಂಗ ಅಂಚಗಿ ನಾಳೆ 14 ನೆರಪು, 14ಂಗ ಬ್ಯಾಳಾಚ ದೇವಕುಳಿಪ ನಮ್ಮೆ ನಡಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದೋಣ. ತಕ್ಕ ಮುಖ್ಯಸ್ಥಂಗ ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ರೈತ ಬಾಂಧವರೇ, ನಿಮ್ಮ ತೋಟದಲ್ಲಿರುವ ಅವಕಾಡೋಸ್ ಅಂದ್ರೆ ಬಟರ್ ಫ್ರೂಟ್ ಗಳನ್ನು ಕಾಯಿ ಬರೆಯುವ ಮುನ್ನವೇ ಕಿತ್ತು ತೂಕದಲ್ಲಿ ನಷ್ಟಕ್ಕೊಳಗಾಗಬೇಡಿ. ನಾವು ಸ್ಥಳದಲ್ಲೇ ಬಂದು ಬಟರ್ ಫ್ರೂಟ್ ಕಾಯಿಗಳನ್ನು ಕಿತ್ತು ಕೊಳ್ಳುವುದರ ಮೂಲಕ ಅತ್ಯುತ್ತಮ ಬೆಲೆಯನ್ನು ನೀಡುತ್ತೇವೆ. ಸಂಪರ್ಕಿಸಿ ರಾಬಿನ್ ಕಾವೇರಪ್ಪ, ಕ್ಯಾನಿ ಅಂಡ್ ಕೋ. ಕಾಲ್ 9980163858 ಅಥವಾ 9500027803. ಬ್ರೀತ್ ಲೈಕ್ ಅ ಲಯನ್, ಕ್ರೌಚ್ ಲೈಕ್ ಅ ಟೈಗರ್. Show the world the real man in you. Be the Toyota, the undisputed leader. Toyota Fortuner Legenda. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ಟೀ ಶೆಟ್ಟಿಗೇರಿ ಒಗರೆ ಕಾರಣ ಉಳುವಂಗಡ ಒಕ್ಕತ್ರ ಗುರುಕಾರಣಂಗ ಬೀದಿ ಬೆಪ್ಪ ಕಾರ್ಬಾರ್ ಇದೇ ತಾರೀಕು 14ಂಗ ಬ್ಯಾಳಾಚ ಒಕ್ಕತ್ರ ಕೈಮರತು ನಡಪ. ಒಕ್ಕಕಾರ ತಾಮನೆ ಮೌಲ್ಯ ಸಂಸಾರಡೆ ಬಂತು ಗುರುಕಾರಣ ಅಂಡ ಆಶೀರ್ವಾದ ಪಡೆದೋಣ. ಉಳುವಂಗಡ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಂಡಿತು. ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ನಲ್ಲಿ ಮದುವೆ ಹಾಗೂ ಇನ್ನಿತರ ಸಮಾರಂಭಗಳಿಗೆ ಬೇಕಾದ ಬಟ್ಟೆಗಳ ಅಪೂರ್ವ ಸಂಗ್ರಹ ನಿಮಗಾಗಿ. ಹ್ಯಾಪಿ ವೆಡ್ಡಿಂಗ್, ಮಟ್ಟನೂರು ಮತ್ತು ಕಲ್ಲಾಚಿ. ಸುಳುಗೋಡು ಸೋಮವಾರ ಗ್ರಾಮದ ಕೈಬಿಲಿ ಮಾಚಯ್ಯ ಮತ್ತೆ ರೋಹಿಣಿ ದಂಪತಿಗಳ ಮಂಗ ತೀರ್ಥ ಮಂಜು ಇವರ ಮದುವೆ ಜಂಬರ ಇದೇ ತಾರೀಕು 17 ಮತ್ತು 18ಕ್ಕೆ ಐತ್ವಾರ ಸೋಮವಾರ ನರ್ಸಿಕೆ ಏರ್ಪಡಾಗಿತ್ತು. ಆದ್ರೆ ಇದೀಗ ಕಾರಣಾಂತರಗಳಿಂದ ಮದುವೆ ಜಂಬರನ ಮುಂದಕ್ಕೆ ಹಾಕೊಳ್ಳೋ. ಆಹ್ವಾನಿತರೆಲ್ಲ ಸಹಕರಿಸೋಕುತ್ತ ಇವು ಕೇಳಿಕೊಂಡಳೋ. ಪೊನ್ನಂಪೇಟೆ ನಾಡು ಬೇಗೂರು ಗ್ರಾಮಗಳ ಅರ್ಮಣವಾಡ ಒಕ್ಕಕಾರಣ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಬಾರ್ ಇದೇ ಏಪ್ರಿಲ್ 14ಂಗ ಬ್ಯಾಳಾಚೆ ಪೋಲು 10 ಗಂಟೆಗೆ ಗುರುರಸ್ಥಾನ ತರ್ಪ. ಒಕ್ಕಕಾರ ಬಿಂದು ಚಂಗಾದಿಯ ತಾಮನೆ ಪೊಮ್ಮಕ ಸಂಸಾರೋಡೆ ಬಂದಿದ್ದು ಗುರುರ ತೀರ್ಥ ಪ್ರಸಾದ ಪಡೆದವನೊಂದು ಅಧ್ಯಕ್ಷ ಪಿಂಜ ಆಡಳಿತ ಮಂಡಳಿಕಾರ ಕಟ್ಟಣಿತು. ಬೆಸ್ಟ್ ಬ್ರ್ಯಾಂಡ್, ಅತ್ಯುತ್ತಮ ಕ್ವಾಲಿಟಿ, ವೈಡ್ ರೇಂಜ್ ಆಫ್ ಸೆಲೆಕ್ಷನ್ ಅಂಡ್ ಕಲೆಕ್ಷನ್, ವ್ಯಾಪಾರದ ನಂತರದ ಅತ್ಯುತ್ತಮ ಸೇವೆ, ಆಕರ್ಷಕ ಡಿಸ್ಕೌಂಟ್ ಆಫರ್ಗಳು ಇವೆಲ್ಲವೂ ನಿಮಗೆ ಸಿಗಲಿದೆ ವಿರಾಜಪೇಟೆಯ ಅಭಿಲಾಷ್ ಸ್ಟೋರ್ನಲ್ಲಿ. ಕಳೆದ 45 ವರ್ಷಗಳಿಂದ ಗ್ರಾಹಕರ ಮನೆ ಮಾತಾಗಿರುವ ದಿನ ಬಳಕೆಯ ವಸ್ತುಗಳ ಮಳಿಗೆ ಅಭಿಲಾಷ್ ಸ್ಟೋರ್, ವಿರಾಜಪೇಟೆ. ಮಲ್ಚಿರ ಒಕ್ಕಡ ಗುರುಕಾರಣಂಗ ಕೊಡಪ ಕಾರ್ಯತ್ನ ಇದೇ 13ನಂಗ ನಾಳೆ 14 ಪಲಕ 10 ಗಂಟೆಗೆ ಪೊನ್ನಂಪೇಟೆ ಮುಗುಟಗೇರಿಲುಳ್ಳ ಮಲ್ಚಿರ ಒಕ್ಕಡ ಗುರುಸ್ಥಾನತ್ಲು ಬೆಚ್ಚಂಡಿತು. ಒಕ್ಕಕಾರ ತಾಮನೆ ಪೊಮ್ಮಕ ಇಂಡ ಸಂಸಾರಡೆ ಬಂತು ಗುರುಕಾರಂಡ ಆಶೀರ್ವಾದ ಪಡೆದುಕೊಂಡು ಪರಕೆ ಒಪ್ಚಿಡೋವು ಪಲಕ 9 ಗಂಟೆಗೆ ಹಾಜರಿರೋನೊಂದು ಮಲ್ಚಿರ ಒಕ್ಕ ಅಧ್ಯಕ್ಷ ಮಿಟ್ಟು ಬಿದ್ದಪ್ಪ ಪಿಂಜ ಕಾರ್ಯಕಾರಿ ಮಂಡಳಿ ಕಟ್ಟಣಿತು. ವಿರಾಜಪೇಟೆಯ ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಇಡಿ, ವಾಷಿಂಗ್ ಮಿಷಿನ್, ರೆಫ್ರಿಜರೇಟರ್, ಕುಕ್ಕರ್, ಮಿಕ್ಸಿ, ಗ್ಯಾಸ್ ಸ್ಟೌ, ಗ್ರೈಂಡರ್ ಗಳ ಮೆಗಾ ಎಕ್ಸ್ಚೇಂಜ್ ಆಫರ್, 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಪೂತಾ ಸೈನ್ ಆಫರ್ಸ್ ಎಲೆಕ್ಟ್ರಾನಿಕ್ಸ್, ವಿರಾಜಪೇಟೆ. ನೆಮ್ಮಲೆ ಗ್ರಾಮ ಮಾಣೀರ ಒಕ್ಕತ್ರ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ ಪದ್ನಾಚ ಒಕ್ಕತ್ರ ಕೈ ಮಡತ್ಲು ನಡ್ಪ ಒಕ್ಕಾರ ತಾಮನೆ ಮೋಳಿಯ ಸಂಸಾರಡೆ ಬಂದಿತ್ತು ಗುರುಕರಂಡ ಆಶ್ವಾದ ಪಡೆದು ಉಣ್ಣುದು ಮಾಣೀರ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಣಿತು. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಕೋವಿಡ್ ಕಾರಣತ್ತುಂಡು ಮಿಂಜಕ್ ತೆರಕ ತಿಂಜ ನಾಪೋಕ್ಲು ಅಜ್ಜಟಿರ ಶಂಭು ಪಳಂಗಪ್ಪ ರಾಣಿ ದಂಪತಿರ ಮೋವ ವಿಕ್ರಮ್ ಉತ್ತಪ್ಪ ವಿರಾಜ್ ಪೇಟೆ ಅಮಣಿ ಚಂಡಾ ಪೌತಿ ರವಿ ರಾಣಿ ದಂಪತಿರ ಮೋವ ನೀತು ನೀಲಮ್ಮ ಇಂಗಡ ಮಂಗಳತ್ರ ಇದೇ ತಿಂಗ 16 ಪಿಂಜ 17 ಚೆನಿಯಾಚ ನಾರಾಚ ವಿರಾಜ್ ಪೇಟೆ ಕೊಡವ ಸಮಾಜದ್ದು ನಡ್ತುವ ಮನೆಕಾರ ಬೆಂದು ಚಂಗಾದ್ಯ ಸೀನೆ ತಂಗ ಆಹ್ವಾನಿ ತಂಗೆಲ್ಲ ಬರನೊಂದು ದಂಡು ಕಡೆಕಾರ ಕಟ್ಟಂಡಿತು. ಇದೀಗ ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ಮನೆಯಲ್ಲೇ ಕುಳಿತು ಪರಿಹಾರ ಕಂಡುಕೊಳ್ಳುವ ಅದ್ಭುತ ಅವಕಾಶ. ಕೇವಲ ಒಂದು ಫೋನ್ ಕಾಲ್ ಮೂಲಕ ನಿಮ್ಮ ಆರೋಗ್ಯ ಸಮಸ್ಯೆಗಳನ್ನು ಸಂಬಂಧಪಟ್ಟ ಅನುಭವಿ ತಜ್ಞರೊಂದಿಗೆ ಹೇಳಿಕೊಂಡು ಪರಿಹಾರ ಕಂಡುಕೊಳ್ಳಿ, ಅದು ಕೂಡ ಉಚಿತವಾಗಿ. ನೀವು ಮಾಡಬೇಕಾಗಿರುವುದು ಇಷ್ಟೇ. ಮೈಸೂರಿನ ಗೋಪಾಲಗೌಡ ಹಾಸ್ಪಿಟಲ್ ನ್ಯೂರೋಜೋನ್ ಥಾರ್ ಪ್ರಾಜೆಕ್ಟ್ನ 08214001606 ಈ ಸಂಖ್ಯೆಗೆ ಕರೆ ಮಾಡಿ ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಫೋನ್ ನಂಬರ್ ಮತ್ತೊಮ್ಮೆ 08214001606. ಕಲ್ಲೆಂಗಡ ಒಕ್ಕಡ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಯಕ್ರಮ ನಾಳೆ 14 ಪೊಲಕ 9 ಗಂಟೆಯಿಂದ ಬೆಳ್ಳೂರು ಗ್ರಾಮತ್ತುಳ್ಳ ಒಕ್ಕ ಕೈ ಮಡತ್ಲು ನಡ್ಪ ಒಕ್ಕಾರ ತಾಮನೆ ಮೋಳಿಯ ಬೆಂದಕ ಬಂದಿತ್ತು ಗುರುಕಾರಣ ಆಶ್ವಾದ ಪಡೆದೋಣದು ಆಡಳಿತ ಮಂಡಳಿ ಪಿಂಜ ಕಲ್ಲೆಂಗಡ ಒಕ್ಕಾರ ಕಟ್ಟಂಡಿತು. ಹರಿಹರ ಬೆಳ್ಳೂರು ಮುಕ್ಕಾಟಿರ ಒಕ್ಕತ್ರ ಗುರುಕಾರಣಂಗ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ 14 ಒಕ್ಕತ್ರ ಕೈ ಮಡತ್ಲು ನಡ್ಪ ಒಕ್ಕಾರ ತಾಮನೆ ಮೋಳಿಯ ಸಂಸಾರಡೆ ಬಂತು ಗುರುಕಾರಣ ಆಶ್ವಾದ ಪಡೆದೋಣದು ಮುಕ್ಕಾಟಿರ ಒಕ್ಕತ್ರ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಂಡಿತು. ಕೆದಮಳ್ಳೂರು ಗ್ರಾಮ ಚೂರಿಯಾಲು ಶ್ರೀ ಪನ್ನಂಗಾಲ ತಮ್ಮೆ ದೇವಿರ ನಮ್ಮೆರ ಮಾರಿಪತ್ಲ 13 ನಾಳೆ 14 ಭಂಡಾರ ಅಳಿಯೋ ಚೌಂಡಿ ನಮ್ಮೆ ಕುರುಂದಕಳಿ ದ್ಯಾವಕುಳಿಪು ಭಕ್ತಾದಿ ಎಲ್ಲ ಬಂತು ದೇವರ ಆಶ್ವಾದ ಪಡೆದೋಣದು ತಕ್ಕ ಮುಖ್ಯಸ್ಥಂಗ ಪಿಂಜ ಆಡಳಿತ ಮಂಡಳಿ ಕಾರ ಕಟ್ಟಂಡಿತು. ವೆಲ್ಕಮ್ ಟು ದ ಗ್ರ್ಯಾಂಡ್ ಲೈಫ್ ಹುಂಡೈ ಅಲ್ಕಜರ್ ಪ್ರೀಮಿಯಂ ಮತ್ತು ಕಂಫರ್ಟ್ ಅನ್ನು ಮರು ವ್ಯಾಖ್ಯಾನಿಸಲು ಸಿದ್ಧವಾಗಿದೆ. ಇದೀಗ 6 ಮತ್ತು 7 ಸೀಟರ್ ನಲ್ಲಿ ಲಭ್ಯ ಹಾಗೂ ಅತ್ಯುತ್ತಮ ವೈಶಿಷ್ಟ್ಯಗಳ ಫೀಚರ್ಸ್ ಗಳಾದ ಆಟೋ ಹೆಲ್ದಿ ಏರ್ ಪ್ಯೂರಿಫೈಯರ್ ಸ್ಮಾರ್ಟ್ ಪ್ಯಾನರೋಮಿಕ್ ಸನ್ರೂಫ್ ಬೋಸ್ ಪ್ರೀಮಿಯಂ ಸೌಂಡ್ ಸಿಸ್ಟಮ್ ಟ್ರಾಕ್ಷನ್ ಕಂಟ್ರೋಲ್ ಮೋಡ್ಸ್ ಅಡ್ವಾನ್ಸ್ ಹುಂಡೈ ಬ್ಲೂ ಲಿಂಕ್ ಹಿಂದೆ ನಿಮ್ಮ ಹತ್ತಿರದ ಅದ್ವೈತ್ ಹುಂಡೈ ಶೋರೂಮ್ ಗೆ ಭೇಟಿ ನೀಡಿ. ತೂಚಮಕೇರಿ ಗ್ರಾಮ ಚಿಂಡಮಾಡ ಒಕ್ಕತ್ರ ಗುರುಕರ್ಣಂಗ ಮೀದಿ ಬೆಪ್ಪ ಕಾರ್ಬಾರ್ ನಾಳೆ 14 ಪಿಂಜ 11 ಕೂಟ 14 ಬ್ಯಾಳಾಚೆ ಒಕ್ಕತ್ರ ಕೈ ಮಡತ್ಲು ನಡ್ಪ ಒಕ್ಕಾರ ತಾಮನ ಮೋಳಿಯ ಸಂಸಾರಡೆ ಬಂತು ಗುರುಕರ್ಣ ಆಶ್ವಾದ ಪಡೆದೋಂಡು ಪಿಂಜ 11 ಕೂಟತ್ಲು ಕೂಡಿಯಾಡುಂದು ಚಿಂಡಮಾಡ ಒಕ್ಕ ಅಧ್ಯಕ್ಷ ಆಡಳಿತ ಮಂಡಳಿ ಕಟ್ಟಂಡಿತು. ಪಾರಸ್ ಪೃಥ್ವಿ ಜುವೆಲ್ಸ್ ವತಿಯಿಂದ ದ್ವಿತೀಯ ಬಾರಿಗೆ ಮಡಿಕೇರಿಯಲ್ಲಿ ಚಿನ್ನ ಬೆಳ್ಳಿ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟ ಇದೆ. ಏಪ್ರಿಲ್ 13-16 ಪ್ರತಿ ಗ್ರಾಮ್ ಚಿನ್ನಾಭರಣಗಳ ಮೇಲೆ 222 ರೂಪಾಯಿಗಳ ಡಿಸ್ಕೌಂಟ್, ಬೆಳ್ಳಿ ಆಭರಣಗಳು ಮತ್ತು ಸಾಮಗ್ರಿಗಳ ಖರೀದಿಯ ಮೇಲೆ ಪ್ರತಿ ಕೆಜಿಗೆ 3,000 ರೂಪಾಯಿಗಳ ರಿಯಾಯಿತಿ, ಪ್ರತಿ ಕ್ಯಾರೆಟ್ ವಜ್ರಾಭರಣಗಳ ಮೇಲೆ 15,000 ರೂಪಾಯಿಗಳ ರಿಯಾಯಿತಿ. ಸ್ಥಳ ಕೊಡವ ಸಮಾಜ ಕಲ್ಯಾಣ ಮಂಟಪ ಮಡಿಕೇರಿ. ಇದುವರೆಗೆ ಜಾಹೀರಾತುಗಳು ಪ್ರಸಾರವಾದವು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900027004. ಸುದ್ದಿ ಸಮಾಚಾರ ಓದೇನುಳ್ಳ ಚಟ್ಟಂಡ ದಿವ್ಯಾ ಪ್ರದೀಪ್. ಕೃಷಿ ಮಾಡುವ ಅನಗೊಂಡು ಸಮೃದ್ಧಿರ ಬದುಕು ನೀಸಲುಂದು ಕೃಷಿಕಂಗಳನ್ನು ಸಹನ ಕಾಂತಬೈಲು ಅಭಿಪ್ರಾಯ ಪರಂದತ್ತು. ಮಡಿಕೇರಿರ ಆಕಾಶವಾಣಿ ಕೇಂದ್ರ ಕಾರ್ಯನಿರ್ವಾಹಕ ಡಾಕ್ಟರ್ ವಿಜಯ ಅಂಗಡಿ ರೇಂಗ ಜಿಲ್ಲೆರ ರೈತಂಗಡ ಕೂಡ ನಡೆತನ ಸಂವಾದತರ ಮೀದ ಅಳದಿ ತುಳು ರೈತನುಡಿ ಪುಸ್ತಕತ್ನ ಆಕಾಶವಾಣಿ ಸಭಾಬಾಡಲು ಇಂದು ಬಿಡುಗಡೆ ಮಾಡಿದ್ದು ತಕ್ಪರಂದತ್ತು. ಕೃಷಿ ತೋಟಗಾರಿಕೆ ಪಶುಪಾಲನೆ ಇನ್ನೆ ತರಾವರಿ ಕೋವಲು ನೈಚತೆಂಗಿ ಮಾತ್ರ ನಲ್ಲ ಬದುಕು ಕಟ್ಟಿಯೋದಲ್ಲತೆ ಪಣಕಾಸಲು ಮಿಂಜಕ್ಕೆ ಬರಲು ಇಕ್ಕಿಕ್ಕ ನೆಲ್ಲು ಬೆಳೆಯೋದು ಕಮ್ಮಿ ಆಯಿತು ವಾಣಿಜ್ಯ ಬಳಕೆ ಏರ ಒತ್ತು ಕೊಡ್ತನುಂಡು ಅಣ್ಣಿ. ಆಕಾಶವಾಣಿ ಕಾರ್ಯನಿರ್ವಾಹಕ ವಿಜಯ ಅಂಗಡಿ ತಕ್ಪರಂದಿತ್ತು. ರೈತನುಡಿ ಪುಸ್ತಕ ಕೊಡಗು ಜಿಲ್ಲೆಯ ಸುಮಾರು ರೈತಂಗಡ ಸ್ವರ ಆಯ್ತುಂಡು. ಆಕಾಶವಾಣಿಯಲ್ಲಿ ಕೃಷಿ ಆಧಾರಿತ ಕಾರ್ಯಕ್ರಮ ಪ್ರಸಾರ ಆಯನುಂಡು. ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದ ಮಡಿಕೇರಿ ಆಕಾಶವಾಣಿ ಕೇಂದ್ರ ತುಂಜ ಸಾಧಕ ರೈತಂಗಡ ಕೂಡ ತಕ್ಕು ಬಾಕು ಕೃಷಿ ರಸಪ್ರಶ್ನೆರ ನೇರ ಪ್ರಸಾರ ಕೂಡನನ್ನಕ್ಕೆ ಕೃಷಿಕಂಕು ಸಂಬಂಧಪಟ್ಟ ತರಾವರಿ ಕಾರ್ಯಕ್ರಮ ಪ್ರಸಾರ ಆಯನುಂಡು ಅಣ್ಣಿ. ಕಾರ್ಯಕ್ರಮದ ಜಿಲ್ಲೆಯ ಕೃಷಿಕಂಗ ಕೂಡಿಯಾಡಿ ತಿಂಜಿತು. ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ಗ್ರಾಮ ವಾತ್ಸವ್ಯ ಕಾರ್ಯಕ್ರಮ ಮಾರಿಪತ್ ಇದೇ 16 ಪೊಲಕ 10 ಗಂಟೆಗೆ ಸಂಪಾಜರೆಯ ಗ್ರಾಮ ಪಂಚಾಯಿತಿ ಸಭಾಬಾಡಲು ತಹಶೀಲ್ದಾರ್ ಪಿಎಸ್ ಮಹೇಶ್ ರೈಂಗಡ ಮುಂದಾಳ್ತನತ್ ಗ್ರಾಮ ವಾತ್ಸವ್ಯ ನಡಪ ಆನಗೊಂಡು ಸಂಪಾಜೆ ಹೋಬಳಿರ ಸಂಪಾಜೆ ಕಲ್ಲಾಳ ಅರೆಕಲ್ಲು ಗ್ರಾಮತ್ರ ಪಹಣಿ ದಾಖಲರ ತಿದ್ದುಪಡಿ ಪೌತಿ ಖಾತೆ ಆಧಾರ್ ಕಾರ್ಡ್ ಕೂಡನಿಕೆ ಪಲತರತರ ಸಮಸ್ಯೆಗೆ ಪರಿಹಾರ ಕೊಡಪಗ ಕ್ರಮ ಇಡ್ತಾವ ಅಂದ ತಹಶೀಲ್ದಾರ್ ಅಣ್ಣಿತ್ತು. ಅನ್ನನೆ ಜಿಲ್ಲಾಧಿಕಾರಿ ಜಿಲ್ಲಾ ದಂಡಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ರೇಂಗ ಇದೇ 16 ಅಂಗ ಫಲಕ